ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳೆಯರ ಕಾರ್ಯಕ್ರಮ. ಪ್ರಗತಿಪರ ರೈತ ಮಹಿಳೆ ವಿಮಲಾಕ್ಷಿ ಭಾಸ್ಕರ್ ಭಟ್ ಇವರೊಡನೆ ಸಂದರ್ಶನ. ನಮ್ಮ ಜೊತೆಯಲ್ಲಿ ವಿಮಲಾಕ್ಷಿ ಭಾಸ್ಕರ್ ಭಟ್ ಅವರಿದ್ದಾರೆ. ತುಂಬಾ ಕೃಷಿಯೊಳಗೆ ತೊಡಕೊಂಡಂತ ಸಂದರ್ಭದೊಳಗೆ ಅಷ್ಟೇನು ಅವರು ಆರ್ಥಿಕವಾಗಿ ಸಬಲರಲ್ಲ. ಬೇರೆ ಊರಲ್ಲಿ ಹುಟ್ಟಿ ಜೊಯಿಡ ತಾಲೂಕ್ ಸಾಂಗ್ವೆ ಊರಿಗೆ ಬಂದರು. ಬಂದಂತ ಸಂದರ್ಭದೊಳಗೆ ಹೇಗೆ ಪರಿಸ್ಥಿತಿ ಇತ್ತು, ಅದನ್ನು ಹೇಗೆ ಎದುರಿಸಿದರು, ಇವತ್ತು ಅವರು ಒಳ್ಳೆ ಪ್ರಗತಿಪರ ರೈತ ಮಹಿಳೆಯಾಗಿ ಬೆಳೀಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋ ನಿಟ್ಟಿನೊಳಗೆ ಮಾತಾಡ್ತಾರೆ. ನಮಸ್ಕಾರ ವಿಮಲಾ ಅವರು. ನಮಸ್ಕಾರ. ತಾವು ಯಲ್ಲಾಪುರದಿಂದ ಜೊಯಿಡ ತಾಲೂಕಿಗೆ ಬಂದ್ರಿ, ಬಂದಾಗ ಹೇಗಿತ್ತು, ಎಂಥ ಪರಿಸ್ಥಿತಿ ಇತ್ತು, ಹೇಗೆ ಯಾಕೆ ಬಂದ್ರಿ? ಅಂದರೆ ನಮ್ದಲ್ಲಿ ಗದ್ದೆ ಇತ್ತು ಯಲ್ಲಾಪುರದಲ್ಲಿ, ಅದು ಕಷ್ಟ ನಮ್ಮ ಜನರಿಗೆ, ಅದಕ್ಕೆ ತೋಟ ಮಾಡುವ ಒಂದು ಇದರಿಂದ ಫಸ್ಟ್ ಬಂದಿದ್ದು ನಾವು ಸಾಂಗ್ವೆ ಗ್ರಾಮ ಅಂತೇಳಿ. ಅಲ್ಲಿ ಅಲ್ಲಿ ಗದ್ದೆ ತಗೊಂಡಿದ್ದು ನಾವು, ಖರೀದಿ ಮಾಡಿಕೊಂಡು 115,000 ಎರಡೂವರೆ ಎಕರೆ. ಅದು ಸ್ವಲ್ಪ 5-6 ಗದ್ದೆ ಅಷ್ಟೇ ಇತ್ತು ಕಾಣಲಿಕ್ಕೆ, ಬಾಕಿ ಎಲ್ಲ ಜಂಗಲ್ ಇತ್ತು. ಅದೆಲ್ಲ ಕಡ್ದು ಆಮೇಲೆ ಅದೇನು ಮಾಲ್ಕಿ ಕೊಡೋಂಗಿರ್ಲಿಲ್ಲ, ಮಾಲ್ಕಿ ಎಲ್ಲ ಕೊಡು ಇದಿತ್ತಲ್ಲ, ಎಲ್ಲ ಬಾಂಬು ಒಂಥರ ಗಿಡ ಅಷ್ಟೇನು ಇದಿರಲಿಲ್ಲ, ಎಲ್ಲ ಕಡ್ದು ಬೆಂಕಿ ಹಾಕಿ ಒಂದು 4-5 ವರ್ಷನೇ ಆಯಿತು ನಮ್ಗೆ ಅದು ರಿಪೇರಿ ಮಾಡಲಿಕ್ಕೆ. ಇದು JCB ಎಲ್ಲ ಹಾಕ್ಲಿಕ್ಕೆ ನಮ್ಮ ಹತ್ರ ಅಷ್ಟೇನು ದುಡ್ಡು ಇರಲಿಲ್ಲ. ಮತ್ತು ಹಂಗೆ ಹಂಗೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಮಾಡಿಕೊಂಡು ಒಂದು 1/2 ಎಕರೆ ಫಸ್ಟ್ ತೋಟ ಮಾಡ್ಕೊಂಡಿದ್ವಿ. ಸ್ವಲ್ಪ ಗದ್ದೆ ಮಾಡ್ತಿದ್ವಿ ಇಲ್ಲೇ ಸಾಂಗ್ವೆದಲ್ಲೇ, ಅಲ್ಲಿಂದ ಬಂದು ಆಮೇಲೆ ಒಂದು 10 ವರ್ಷ ಅಂದರೆ ಮೊದಲು ನೆಟ್ಟಿದ್ದು ಇದಕ್ಕೆ ಫಲ ಬರ್ಲಿಕ್ಕೆ ಶುರು ಆಯಿತು. ಬಾಳೆಕಾಯಿ ಇತ್ತು ಅಡಿಕೆ ಜೊತೆ, ಅಡಿಕೆ ಅಷ್ಟೇನು ಬೇಗ ಬರೋದಿಲ್ಲ, 5-6 ವರ್ಷ ಮೇಲೆ ಅಡಿಕೆ ಬರೋದು. ಬಾಳೆಕಾಯಿ ಫಸ್ಟ್ ಹಚ್ಚಿದ್ದು ಸ್ವಲ್ಪ ಸ್ವಲ್ಪ ಕೊನೆ ಬರ್ತಾ ಇತ್ತು, ಅದನ್ನು ತಗೊಂಡೋಗಿ ನಮ್ಮನೆಯವರು ಮಾರ್ಕೆಟಿಗೆ ತಗೊಂಡೋಗ್ತಿದ್ರು. ಇಲ್ಲಿ ದುಃಖ ಉಮ್ಮಳಿಸಿ ಬರ್ತಾ ಇದೆ, ಯಾಕೆ ಮಾರ್ಕೆಟಿಗೆ ತಗೊಂಡು ಹೋಗ್ತಾ ಇರುವಾಗ ಅಂದ್ರೆ ನಮ್ಮ ಮನೆ ಹತ್ರ ಬಸ್ ಬರಲ್ಲ, ಅಲ್ಲಿಂದ 2 ಕಿಲೋಮೀಟರ್ ಹೊತ್ಕೊಂಡ್ಬಂದು ಮಾರ್ಕೆಟಿಗೆ ತಗೊಂಡೋಗ್ಬೇಕು, ಅದು ಒಂಥರ ಅದೆಲ್ಲ ಕಷ್ಟ. ಆದ್ರೂ ಮಾಡಿದ್ರು, ಅದು ಅಷ್ಟೇ ಸ್ವಲ್ಪ ಇಂಪ್ರೂವ್ ಆಯ್ತು. ಅಡಿಕೆ 1-2 ಕ್ವಿಂಟಲ್ ಫಸ್ಟ್ ಹಚ್ಚಿದ್ದೆಲ್ಲ ಬಂದಂಗೆ ಇನ್ನೊಂದು ಸ್ವಲ್ಪ ತೋಟ ಹಾಕೊಂಡು ಒಂದು 10-15 ವರ್ಷ ಅಂದ್ರೆ ಸಾಧಾರಣ ಒಂದು ಇದಾಯ್ತು. ಮಧ್ಯದಲ್ಲಿ ನಮ್ಮನೆಯವರು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ರು, ದೊಡ್ಡ ಮಗಳಿಗೆ ಡಿಪ್ಲೊಮಾ ಓದಿಸಿದ್ರು ಕೂಲಿ ಕೆಲಸ ಮಾಡಿಕೊಂಡು. ಸಣ್ಣವಳು 9 ವರ್ಷ ನಂತರ ಹುಟ್ಟಿದಾಳೆ ಅವಳು, ಇನ್ನು ಚಿಕ್ಕವಳು. ಈಗ ಅವಳು ಡಿಪ್ಲೊಮಾ ಮುಗ್ದಿದೆ, ಈಗ ಯೋಗ ಕ್ಲಾಸ್ ಕಲಿಸ್ತಾ ಇದ್ದಾಳೆ. ಅಷ್ಟಂಗ ಯೋಗ ಮೈಸೂರಲ್ಲಿ ಕಲ್ತ್ಕೊಂಡ್ಬಂದು ಈಗ ಆನ್ಲೈನ್ ಅಲ್ಲಿ ಕಲಿಸೋದದು. ನೀವು ಬಂದ್ರಿ ಇಲ್ಲಿಗೆ ಗಂಡನ ಮನೆಗೆ ಬಂದಿದ್ದು ಅಥವಾ ಏನು? ಅಲ್ಲ, ಮದ್ವೆ ಆಗ ನಾ ಆ ಕಡೆನೆ ದೊಡ್ಡ ಮಗಳಾಗಿದ್ದು, ಆ ಕಡೆನೆ ಸಣ್ಣ ಮಗಳು ಚಿಕ್ಕವಳು ಇರುವಾಗ ಇಲ್ಲಿ ಬಂದಿದ್ದು. ತಾಯಿ ಮನೆ ಇಲ್ಲೇ ಗುಂದ ಅಂತೇಳಿ, ನಿಮ್ಗೆ ಗೊತ್ತಿರ್ಬೇಕು. ಇಲ್ಲಿ ಬಂದಿದ್ದು ಇದು ಗಂಡನ ಮನೆನೂ ಅಲ್ಲ, ಗಂಡನ ಮನೆನೆ. ಗಂಡನ ಮನೆ ಹೌದು, ಭಾಸ್ಕರ್ ಭಟ್ ಅಂದ್ರೆ ನಮ್ಮ ಮನೆಯವರು. ಹೌದು, ಅಲ್ಲಿ ಬಡತನ ಇರಲಿಲ್ಲ, ದೊಡ್ಡ ಫ್ಯಾಮಿಲಿ. ಅದು ಸ್ವಲ್ಪ ಸ್ವಲ್ಪ ಡಿವೈಡ್ ಆದ್ಮೇಲೆ ಸ್ವಲ್ಪ ಹೊಲ ಬರ್ತದೆ ಅಲ್ಲ, ಅದನ್ನ ಮಾರ್ಕೊಂಡು ನಾವ್ ಇಲ್ಲಿ ಬಂದಿದ್ದು. ಯಾಕೆ ಅಲ್ಲಿ ಮಾರ್ಕೊಂಡ್ರಿ ಇಲ್ಲಿ ಬಂದ? ಯಾಕೆ ಅದು ಗದ್ದೆ ಹೊಲ ಸಿಕ್ತು ನಮ್ಗಲ್ಲಿ. ಗದ್ದೆ ಹೊಲ ಅಂದ್ರೆ ಅದ್ ನಮ್ಗೆ ಕಷ್ಟ ಆಗ್ತದೆ, ಇಡೀ ದಿವಸ ಬಿಸಿಲಲ್ಲಿ ದುಡಿಯುದು. ಮತ್ ನೀರಿರ್ಲಿಲ್ಲ, ಕಿರುವತ್ತಿ ಅಂತೇಳಿ ಯಲ್ಲಾಪುರಿ ಏರಿಯಾ ಕಿರುವತ್ತಿ ಅಂತೇಳಿ ಯಲ್ಲಾಪುರದಿಂದ ಹುಬ್ಳಿಗೆ ಹೋಗ್ತಾ ದಾರಿ ಮೇಲೆ ಸಿಗ್ತದೆ ಅದು. ಅಲ್ಲಿ ನೀರು ಬಾಳ ಕಷ್ಟ ಅಂದ್ರೆ ಬಾಳ ಇತ್ತು, ಮಳೆಗಾಲದಲ್ಲಿ ಅಷ್ಟೇ ಬೆಳೆ ಬೆಳೆಯುವುದು, ಅದು ಅಷ್ಟು ಕಷ್ಟ ಆಗುದಿಲ್ಲ. ಒಂದ್ ಸ್ವಲ್ಪ ಅಡಕೆ ತೋಟ ಇದು ತೆಂಗು ಬಾಳೆ ಇದೆಲ್ಲ ಮಾಡ್ಕೊಂಡು ಇದ್ ಮಾಡ್ಬೇಕು ಅಂತೇಳಿ ಅದಕ್ಕೆ ಅಲ್ಲಿಂದ ಬಿಟ್ಟು ಇಲ್ಲಿ ಬಂದಿದ್ದು. ನಮ್ಮನೆಯವ್ರ ತಮ್ಮ ಎಲ್ಲ ಇದಾರಲ್ಲಿ, ಮತ್ತೆ ಬೇರೆ ಅಂಗಡಿ ಎಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೀರ್ ಸಿಕ್ಕಿತ್ತು ನಿಮಗೆ? ನೀರಿದೆ, ನಮ್ದು ಹಳ್ಳ ಇದೆ ಹತ್ರ, ಮತ್ತೆ ಒಂಥರ ಬಾವಿ ಇದು ಮಾಡ್ಕೊಂಡಿದ್ದೇವೆ, ಹೊಂಡ ಬಾವಿ ಕೆರೆ ಅಂತದ್ ಮಾಡ್ಕೊಂಡಿದ್ದೇವೆ. ಗೌರ್ಮೆಂಟ್ ಇದು ಕೆರೆಯಿಂದ ನಮಗೆ ಏನು ಕೊಡ್ಲಿಲ್ಲ, ಕೊಡ್ತೇನೆ ಅಂತಳೆ ಇಲ್ಲಿ ಅದು ಯಾರು ನುಂಗಿದ್ರು ಏನು ಗೊತ್ತಿಲ್ಲ, ನಮ್ಗೆ ಸಿಗ್ಲಿಲ್ಲ. ಅದು ಕೆರೆ ಮಾಡ್ತಾ ಫೋಟೋ ಎಲ್ಲ ಹೊಡ್ಕೊಂಡೋದ್ರು, ಆಮೇಲೆ ದುಡ್ಡು ಸಿಗ್ಲಿಲ್ಲ ನಮ್ಗೆ. ಅಂದ್ರೆ ಕೃಷಿ ಹೊಂಡ ಮಾಡಿದ್ದು? ಕೃಷಿ ಹೊಂಡನೇ ನಾವೇ ಮಾಡ್ಕೊಂಡಿದ್ದು, ಇಲ್ಲಿ ಆಳೆಲ್ಲ ಹಚ್ಚಿ ಮಾಡ್ಕೊಂಡಿದ್ದು. ಸ್ವಲ್ಪ ಲೋನ್ ಮಾಡೋದು, ಮತ್ತೆ ಅದು ಸೊಸೈಟಿ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಇದು ಕೃಷಿ ಸೊಸೈಟಿ ಅಂತೇಳಿ ಇರ್ತದಲ್ಲ ನಮ್ಮ ಸಂಬಂಧಪಟ್ಟಿದ್ದು, ಅವ್ರು ಸ್ವಲ್ಪ ಸಾಲ ತಗೊಳ್ಳೋದು, ಮತ್ತೆ ಅದು ಕೆಲಸ ಮಾಡ್ಕೊಳ್ಳೋದು, ಮತ್ತೆ ವಾಪಸ್ ತುಂಬುದು. ಮತ್ತೆ ಸ್ವಸಹಾಯ ಸಂಘ ಆದ್ಮೇಲೆ ನಾನು ಸ್ವಲ್ಪ ಸ್ವಲ್ಪ ಸಾಲ ತೆಗೆಯುವುದು, ವಾಪಸ್ ತುಂಬುದು, ಹಂಗ್ ಮಾಡಿ ಇಂಪ್ರೂವ್ ಮಾಡ್ಕೊಂಡಿದ್ದೇವೆ. ಈಗ ಮನೆಯೆಲ್ಲ ಆಗಿದ ಆಮೇಲೆ ಈಗ ಸದ್ಯ ಅದು. ಇಬ್ರು ಮಕ್ಕಳಿಗೆ ಜಮೀನ್ ಮಾಡ್ಕೊಂಡು ನಮ್ಮನೆಯವರು ಹೊರಗಡೆ ಎಲ್ಲ ಕೆಲ್ಸಕ್ಕೆ ಹೋಗಿ ಮಕ್ಕಳಿಗೆ ಓದಿಸಿ ದೊಡ್ಡ ಮಗಳಿಗೆ ಮದುವೆ ಮಾಡಿ ಫಾರಿನ್ ಅಲ್ಲಿ ಇದ್ದಾಳೆ ಮಗಳು. ಡಿಪ್ಲೊಮಾ ಮುಗ್ದ ಕೂಡಲೇ ಹೋಗುದಿತ್ತು ಬೆಂಗಳೂರಿಗೆ, ಲಾಕ್ಡೌನ್ ಆಯ್ತು ಅವಾಗ. ಇದು ಕೊರೋನಾ ಸಂಬಂಧ ಈ ಮೊನ್ನೆ ಏಪ್ರಿಲ್ ಅಲ್ಲ, ಮೊದ್ಲಿಂದ ಏಪ್ರಿಲ್ ಒಳಗೆ. ಮತ್ತೆ ಅವಳು ಯೋಗನ ಇಂಟ್ರೆಸ್ಟ್ ಇತ್ತು ಅವಳಿಗೆ, ಅದನ್ನು ಮುಂದುವರ್ಸಿದ್ಲು. ಈಗ ಮನೆಯಿಂದಾನೆ ಅದ್ ಮಾಡ್ತಾ ಇದ್ದಾಳೆ. ನಾವೆಲ್ಲ ಮಾಡೋದು ಮಕ್ಕಳ ಅಭಿವೃದ್ಧಿಗಾಗಿ ಅಷ್ಟೇ. ಈಗ ತೋಟ ಮಾಡ್ಕೋ ಅಂತ ಬಂದ ನಂತರ ನಿಮ್ಗೆ ಒಂದ್ ಸ್ವಲ್ಪ ಕೈಯಾಗ ಕಾಸು ಆಡ್ತಾ ಇದೆ, ಒಂದ್ ಸ್ವಲ್ಪ ಶಕ್ತಿ ಬಂದಿದೆ ಅಂತ ಅನಿಸ್ತಾ? ಶಕ್ತಿ ಕಡಿಮೆ ಆಗ್ತಾ ಇದೆ, ಆರ್ಥಿಕ ಶಕ್ತಿ. ಹೌದು, ಆರ್ಥಿಕವಾಗಿ ಸ್ವಲ್ಪ ಸಬಲರಾದ್ರಿ. ಆಗಿದ್ದೇವೆ. ಹೇಗೆ ಆಯ್ತು ಅದು, ಯಾವ ಬೆಳೆಯಿಂದ ಆಯ್ತು? ಅಡಕೆ ಬೆಳೆಯಿಂದ ಆಯ್ತು. ಫಸ್ಟ್ ಬಾಳೆಕಾಯಿ ನಮ್ದು 8 ದಿವಸ ಖರ್ಚು ಅಷ್ಟೇ ಆಗ್ತಾ ಇತ್ತು ಅದು, ಮತ್ತೆ ಹೆಂಗೆಲ್ಲ ಖರ್ಚಿಗೆ ಸಾಕು ಅಷ್ಟೇ, ಮಾರ್ತಾ ಇಲ್ಲ ಇನ್ನು. ಅಡಕೆ ಬೆಳೆ ತುಂಬಾ ಕಷ್ಟ ಇದೆ ಈಗ ನೋಡೋರಿಗೆ, ಅಡಕೆ ರೇಟ್ ಇದೆ, ಅವ್ರಿಗೇನ್ ತೊಂದ್ರೆ ಇಲ್ಲ ಹಿಂಗ ಜನರ ಭಾವನೆ ಇದೆ. ಅಷ್ಟ್ ಕಷ್ಟನೂ ಇದೆ, ಅಡಕೆ ಬರ್ತಾ ಬರ್ತಾನೆ ಅದು ಒಡೆದ್ ಬೀಳ್ತದೆ, ಕೊಳೆ ಬರ್ತದೆ. ಅದಕ್ಕೆ ಔಷಧಿ ಜೂನ್ ತಿಂಗಳ ಮೇಲೆ ಲಾಸ್ಟ್ ಅಂದ್ರೆ ಔಷಧಿ ಹೊಡಿಬೇಕು. ಕಳೆ ತಕೊಂಡು ಅದು ಗೊಬ್ಬರ 16,000 17,000 ಒಂದ್ ಟ್ರಕ್. ನಾವು ದನ ಸಾಕಿದೇವೆ, ಅದ್ ಸಾಕಾಗುದಿಲ್ಲ ಗೊಬ್ಬರ, ಮತ್ ಬೇರೆ ತರಬೇಕಾಗ್ತದೆ. ಅಷ್ಟ್ ಕೊಟ್ಟು ಅದ್ ತಂದು ನಾವ್ ಹಾಕಿದ್ರೆ ಆಯ್ತು, ಆಳ್ ತಕೊಂಡ್ರೆ ಆಳಿಗೆ ದುಡ್ಡು ಕೊಡ್ಬೇಕು. ಅಷ್ಟ್ ಖರ್ಚು ಆಗ್ತದೆ, ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡು ಅದರಲ್ಲೇ ಮಾಡ್ಬೇಕಾಗ್ತದೆ. ಎಷ್ಟು ಬೆಳಿತೀರಿ ಹಂಗಾದ್ರೆ ಅಡಿಕೆ? ಅಡಿಕೆ ಈಗ ನಮ್ದು 35 ಕ್ವಿಂಟಲ್. ಎಷ್ಟು ಎಕರೆದೊಳಗಿದೆ? 2.5 ಇದೆ. ಅಂದ್ರೆ ಎಲ್ಲರೂ ಬೆವರು ಸೂರಿಸಿ ದುಡಿತಾರ ಅಂತ ಹೇಳ್ತಾರಲ್ಲ, ಅದ್ರಕ್ಕಿಂತ ಕಷ್ಟ ಆಗಿದೆ ನಮ್ಗೆ. ಅವಾಗ ಹಗಲು ರಾತ್ರಿ ದುಡಿತಿದ್ರಲ್ಲ, ಹಗಲು ರಾತ್ರಿ ಅಷ್ಟು ದುಡಿದಕ್ಕೆ ಇಷ್ಟು ಫಲ ಸಿಕ್ತ ಅನ್ಸುತ್ತೆ. ಹೌದು ಹೌದು, ಅದ್ರೊಳಗೆ ತುಂಬಾ ಖುಷಿ ಇದೆ. ಬೆಳೆ ಬೆಳೆಯುವಾಗ ಅದರ ಒಂದು ವೈಭವ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಎಲ್ಲ ಮೊಬೈಲ್ ಒಳಗೆ ಹಾಕಿ ನಮ್ಮ ಮಗಳು ಈಗ ಎಲ್ಲ ಕಳಿಸ್ತಾಳೆ ನಮ್ಮ ಇವರಿಗೆಲ್ಲ, ಖುಷಿ ಆಗ್ತದೆ. ಅದರಿಂದ ಎಷ್ಟು ಬರ್ತದೆ ಹಂಗಾದ್ರೆ? 35 ಕ್ವಿಂಟಲ್ ಅಂತ ಹೇಳಿದ್ರೆ ಅದ್ ನೀವೇ ಅಂದಾಜ್ ಮಾಡ್ಬೇಕು. ಅದ್ ರೇಟ್ ಒಂದ್ಸಲ ಕೆಳಗಿಳಿತದೆ, ಒಂದ್ಸಲ ಮೇಲೆ ಹೋಗ್ತದೆ, ನಾವೇನ್ ಮಾಡಕ್ ಬರೋದಿಲ್ಲ. ಕನಿಷ್ಠ ನಮ್ಗೆ ಒಂದು 10 ಲಕ್ಷ ಆದ್ರೂ ಒಂದ್ ವರ್ಷಕ್ಕೆ ಸಿಗುತ್ತೆ. ಹಾ, ಸಿಗ್ಬಹುದು. ಈಗ ರೇಟ್ ಬರ್ತಾ ಇದೆ, ನಮ್ಗೇನು ಇನ್ನು ಸಿಕ್ಕಿಲ್ಲ, ಆಗ್ಬಹುದು ಇನ್ ಮುಂದೆ. ಅಲ್ಲಿ ಆಳು ಕಾಳು ಕೂಡ ಬೇಕಾಗುತ್ತೆ, ತುಂಬಾ ಆಳ್ಬೇಕು ಸರ್. ನಾವೇನು ಮಾಡಕ್ಕಾಗಲ್ಲ, ಎಲ್ಲ ಇಡೀ ದಿವಸ ಆಳ್ಬೇಕು. ಅಡಕೆ ಕೊಯ್ಯೋರಿಗೆ 1,500-2,000 ತನಕ ಇದೆ, ಹಗ್ಗ ಹಿಡಿಯೋರಿಗೆ 500-600 ಇದೆ, ಅಡಕೆ ಸೊಲೆಯವರಿಗೆ 100 ರೂಪಾಯಿ 120 ರೂಪಾಯಿ ಡಬ್ಬಿ ಇದೆ. ಅಂದ್ರೆ ಸೊಲ್ದಂಗೆ ಅದು, ಅವ್ರ ಕಷ್ಟ ಇದಾದಂಗೆ ಎಲ್ಲ ಆಳು ಹಚ್ಚೆ ಮಾಡ್ಬೇಕು. ನೀವು ಸುಲಿತೀರ? ನಾವು ಸುಲಿತೀವಿ. ಜಮೀನೊಳಗೆ ಏನ್ ಕೆಲಸ ಅದೆಲ್ಲ ಬರ್ತದೆ ನಮ್ಗೆ, ಆದ್ರೆ ಒಬ್ಬರ ಹತ್ರ ಇಬ್ಬರ ಹತ್ರ ಏನು ಆಗುದಿಲ್ಲ, ಮುಗಿಯುದಿಲ್ಲ ಅದು ಕೆಲಸ. ಇಷ್ಟು ದಿನ ದುಡಿದೀನಿ, ಇನ್ಯಾಕ್ ದುಡಿಬೇಕು ಅನ್ಸುತ್ತೆ? ಅಲ್ಲ, ಅನ್ಸುದಿಲ್ಲ ನಮ್ಗೆ, ದುಡಿಯುದು ಇದಿದೆ ನಮ್ಗೆ, ಆದ್ರೆ ಆಗುದಿಲ್ಲಲ್ಲ. ಈಗ ಸುಸ್ತಾಗ್ತದೆ. ಈಗ ನಮ್ಮನೆಯವ್ರು ಜ್ವರ ಬಂದು ಮಲಗಿದಾರೆ ಮನೇಲಿ, ಸುಸ್ತಾಯ್ತು ಮನೆ ಮುಗಿಸು ತನಕ ಅಡಕೆ ಡಿಸೈನ್ ಇರ್ಲಿ. ಅದಕ್ಕೆ ನೀರಿನ ವ್ಯವಸ್ಥೆ, ಕೆರೆ ಬಾವಿ ಆತರ ನಾವೇ ಮಾಡ್ಕೊಂಡಿದ್ದು. ಸ್ವಲ್ಪ ಹಳ್ಳ ಇದೆ, ಮಳೆಗಾಲದಲ್ಲಿ ಹಳ್ಳ ಬಂದು ತೋಟದ ಒಳಗ್ ಬರ್ತದೆ, ಅದನ್ನು ವ್ಯವಸ್ಥೆ ಪೂರ ಮಾಡ್ಕೊಂಡಾಗಿಲ್ಲ ಇನ್ನು, ಮಾಡ್ಕೊಳ್ಬೇಕು. ಇವತ್ತು ನೀವು ಅತ್ಯಂತ ಶ್ರಮ ವಹಿಸಿ ಆ ಕಾಲದೊಳಗೆ ಕಷ್ಟಪಟ್ಟು ಒಂದು ತೋಟವನ್ನು ನಿರ್ಮಾಣ ಮಾಡೋದು ಅಷ್ಟು ಸರಳ ಅಲ್ಲ. ಆದರೂ ಕೂಡ ನೀವು ಗಂಡ ಹೆಂಡತಿ ಏನಾಗತ್ತೆ ಮಾಡೋಣ, ಇದರಲ್ಲೇ ಸಾಧನೆ ಮಾಡೋಣ ಅನ್ನುವಂಥ ಶಕ್ತಿ ಇದೆ. ನಿಮ್ಮ ಮನೆಯವ್ರಿಗೂ ಇತ್ತಾ ಛಲ? ಭಾಳ ಛಲ ಇತ್ತು ಅವರಿಗೂ. ಎಲ್ಲಾ ಕಡೆ ನೋಡ್ತಿದ್ರಲ್ಲ ಹೋದಲ್ಲೆಲ್ಲ, ನಮ್ಮ ತಾಯಿ ಮನೆಯವ್ರದೆಲ್ಲ ತೋಟ ಇದೆ, ಅವ್ರಿಗೆ ನಮ್ದಿನ್ನು ಆಗಿಲ್ಲ ಆಗಿಲ್ಲ ಆಗ್ತಾ ಇತ್ತು. ಆಮೇಲೆ ಈಗ ನೋಡ್ತಾ ನೋಡ್ತಾ ನಮ್ಗೆ ದಿನ ಕಳೆದಿದ್ದು ಗೊತ್ತಾಗಿದೆ, ಈಗ ಅವ್ರಿಗಿಂತ ಸ್ವಲ್ಪ ಜಾಸ್ತಿನೇ ಆಗಿದೆ ನಮ್ದು. ಕಾರಣ ಏನು? ಕಾರಣ ಅದೇ, ನಾವು ದುಡ್ಕೊಳ್ಬೇಕು, ನಾವು ಮಾಡ್ಕೊಳ್ಬೇಕು. ದುಡಿದೇನೆ ಯಾವ್ದು ಆಗುದಿಲ್ಲ. ಈಗ ಒಬ್ರು ಇಂಜಿನಿಯರ್ ಅಂತ ಹೇಳ್ತೇವೆ ನಾವು, ಅವ್ರಾದ್ರೂ ಅಲ್ಲಿ ಕುತ್ಕೊಂಡು ದುಡಿಬೇಕಲ್ಲ. ನಮ್ಮ ಹಳೆಯ ಇಂಜಿನಿಯರ್ ಆದ್ರೆ ಅವ್ರು ಇಡೀ ದಿವಸ ಪುರ್ಸೊತ್ ಇರುದಿಲ್ಲ. ಅವ್ರಿಗೆ ಎಲ್ಲಿ ಹೋದ್ರು ದುಡಿಲೇಬೇಕು, ದುಡಿಲೇಬೇಕು, ಅವ್ರ ಶ್ರಮ ಪಡ್ಲೇಬೇಕು. ಸ್ವಸಹಾಯ ಸಂಘದಲ್ಲಿ ನೀವು ಕೂಡ ಒಬ್ಬ ಮೆಂಬರ್? ಹೌದು, ನಾನು ಅವ್ರ ಸಂಘ ಆದ್ಮೇಲೆ ಒಂದ್ 4 ವರ್ಷ ನಂತರ ಬಂದಿದ್ದೇನೆ. ಅಂದ್ರೆ ವಾರ 10 ರೂಪಾಯಿ ಕಟ್ಬೇಕಿತ್ತು, ಅಷ್ಟು ನನ್ನ ಹತ್ರ ಆಗ್ತಾ ಇರ್ಲಿಲ್ಲ ಅವಾಗ, ನಾನು ಅದಕ್ಕೆ ಬರ್ತಾ ಇರ್ಲಿಲ್ಲ. ಅದ್ರ ನಂತರ ನಾನು ಸೇರ್ಕೊಂಡಿದ್ದು. ಇದು ಹೂವ ಮಾರ್ತಿದ್ದೆ ನಾನು, ಮನೇಲಿ ಹೂವ ಬೆಳೆದು ಕನಕಾಂಬರಿ ಹೂವ ಬೆಳೆದು ಮಾರ್ತಿದ್ದೆ. ಆಮೇಲೆ 10-10 ರೂಪಾಯಿ ಕಟ್ತಾ ಇದ್ದೆ. ಈಗ ವಾರ 100 ರೂಪಾಯಿನು ಕಟ್ತೇವೆ. ಅಂದ್ರೆ ನಿಯಮ ಇಲ್ಲ, 50 ಕಟ್ಟಬೇಕು ಎಲ್ಲರೂ, 100 ನಿಯಮ ಇದೆ. ಈಗ 30 ಅಂತ ಹೇಳಿದೆ, ಒಂದ್ ವಾರ ನಾವು ಬರಲಿಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿನೂ ಕಟ್ಟಬಹುದು, ನಿಯಮ ಇದೆ. ಈ ಹೂ ಮಾರೋದು, ಹೂ ಬಿಡಿಸೋದು, ಅದನ್ನು ಕಟ್ಟುದು, ಮಾಲೆ ಮಾಡೋದು, ಮಾರಾಟ ಮಾಡೋದು ಎಲ್ಲ ಹೇಗೆ ಮಾಡಿದ್ದೆ? ಅದೆಲ್ಲ ನಮ್ಮ ಮೊದ್ಲಿಂದ ನಾವು ಹೂ ಕಟ್ಟುದು ಹೆಣ್ಮಕ್ಳೆಲ್ಲ ಗೊತ್ತಿತ್ತು. ಆಮೇಲೆ ಅದನ್ನೇ ಪುರ್ಸೊತ್ ಮಾಡ್ಕೊಂಡು ಗಿಡ ಹಚ್ಕೊಳ್ಳೋದು ಮಳೆ ಬಂದ್ಮೇಲೆ. ಅದ ಈ ಬೇಸಿಗೆ ಸ್ವಲ್ಪ ಬಂದ ಕೂಡಲೇ ಹೂವ ಬಿಡ್ತದೆ. ಅದ ಇವ್ರು ಬಾಳೆಕಾಯಿ ತಗೊಂಡೋಗ್ತಿದ್ರು ಅಂತ ಅನ್ನಲ್ಲ ನಾನು, ಅವಾಗ ಆ ಹೂವ ತಗೊಂಡೋಗ್ತಿದ್ರು. 2 ರೂಪಾಯಿ 1 ರೂಪಾಯಿ ಸಣ್ಣ ಸಣ್ಣ ಮಾಲೆ ಇತ್ತು, ಅದು ಮನೆಗೆ ಏನ್ ಬೇಕೋ ಅದನ್ನ ತಗೊಂಡ್ಬರ್ತಿದ್ರು. ಅದರೊಳಗೆ 10 ರೂಪಾಯಿ ಉಳಿಸ್ಕೊಂಡು ನಾನು ಇಲ್ಲಿ ತುಂಬ್ತಿದ್ದೆ. ಅಂದ್ರೆ ಹೂವನ್ನು ಸ್ವಲ್ಪ ತಿಂಗಳಾನ್ಗಟ್ಲೆ ಕೈ ಹಿಡಿದಿದೆ. ತಿಂಗಳಾನ್ಗಟ್ಲೆ ಮತ್ ಸ್ವಲ್ಪ ತರಕಾರಿ ಬೆಳಿತಿದ್ವಿ, ಆ ತರಕಾರಿ ತಗೊಂಡೋಗ್ತಿದ್ರು. ಅದ್ ಏನ್ ಮನೇಲಿ ನಮಗ್ ಬೇಡ, ಏನಾದ್ರು ನಾವು ಬೆಳೆದಿದ್ ನಮಗ್ ಇದು ಬೇಡ, ತಗೊಂಡೋದ್ರೆ ಒಂದ್ 10 ರೂಪಾಯಿ ಸಿಗ್ತದೆ ಅಂದ್ರೆ ಅದನ್ನ ತಗೊಂಡೋಗ್ತಿದ್ರು. ಅಂದ್ರೆ ತರಕಾರಿ ನಮ್ಮ ಮನೆಗೆ ಎಷ್ಟಾಗುತ್ತೋ ಅಷ್ಟು ಬಳಸೋದು, ಉಳಿದಿದ್ದೆಲ್ಲ ಮಾರಾಟಕ್ಕೆ. ಅವಾಗ ಆಗ್ತಿತ್ತು, ಈಗ ಮಂಗ ಬಿಡುದಿಲ್ಲ, ನಮ್ಗೆ ಬೆಳೆಯಕ್ ಬಿಡುದಿಲ್ಲ, ಮಂಗ ಬರ್ತದೆ. ನಮ್ ತೋಟ ಬಾಳೆಕಾಯಿ ಇರುದಿಲ್ಲ, ಈಗ ಬಾಳೆಕಾಯಿ ಮಂಗ ತಿಂತದೆ. ಈಗ ಮಂಗನ ಕಾಟ ಮತ್ತೆ ಇದು ಹಂದಿ ಕಾಡಂದಿ ಇದೆಲ್ಲ ಜಾಸ್ತಿ ಇದೆ. ಮತ್ತೆ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡಿಲ್ಲ? ಪ್ರಯತ್ನ ಅಂದ್ರೆ ನಾವು ಸ್ವಲ್ಪ ಐಬೆಕ್ಸ್ ಬೇಲಿ ಇಂಥದಷ್ಟೇ, ಅದು ಮಂಗಕ್ಕೇನು ಆಗುದಿಲ್ಲ. ಅದು ಈಗ ತರಕಾರಿ ಬೆಳ್ಕೊಂಡ್ರೆ ನಾವು ಸ್ವಲ್ಪ ಶೆಡ್ ನೆಟ್ ಕೊಟ್ಕೊಂಡು ಮನೆ ಖರ್ಚಿಗೆ ಅಷ್ಟೇ ಮಾಡ್ಕೋತೀವಿ. ಅದು ಮಾರುವಷ್ಟು ಆಗೋದಿಲ್ಲ. ಬೇಕಾಗೂ ಇಲ್ಲ ಅನ್ಸುತ್ತೆ ಈಗ ಮಾರಾಟಕ್ಕೆ. ಮಾರಾಟ ಬೇಕಾಗ್ತಿತ್ತು, ಖರ್ಚಿಗೆ ಎಷ್ಟಿದ್ರು ಬೇಕು, ಅಂದ್ರೆ ಆಗ್ತಾ ಇಲ್ಲ. ಸಣ್ಣ ಪುಟ್ಟ ಕಾಟ ಇರ್ಲಿಲ್ಲ ಅಂದ್ರೆ ಇವತ್ತಿಗೂ ಕೂಡ ಮಾಡ್ತಿದ್ವಿ, ಖಂಡಿತ ಮಾಡ್ತಿದ್ವಿ. ಅದನ್ನು ಸ್ವಲ್ಪ ಆಳೋಚ್ಕೊಂಡು ಮಾಡಬಹುದಿತ್ತು, ಆಗ್ತಾ ಇಲ್ಲ ಈಗ ಬೆಳಿಲಿಕ್ಕೆ. ಅಂದ್ರೆ ಅದೇ ಕಾಟ ಜಾಸ್ತಿ, ಆನೆನು ಬರ್ತಿತ್ತು ನಮ್ ತೋಟಕ್ಕೆ, ಫುಲ್ ಬಾಳೆ ತೋಟ ಎಲ್ಲ ಆನೆ ತಿಂದಿತ್ತು. ಇದ್ ಗಿಡ ಏನು ಮಾಡಿಲ್ಲ, ಆಗಿತ್ತು ಅಡಕೆ ಗಿಡ ಒಂದ್ ಎರಡಷ್ಟೇ ಮುರಿದಿತ್ತು. ಆವಾಗ ಕಬ್ಬು ಮಾಡ್ತಿದ್ವಿ ನಾವು, ಅದು ಮಧ್ಯದಲ್ಲೇ ತೋಟದಲ್ಲಿ ಕಬ್ಬಿಗೂ ಆನೆ ಬರ್ತಿತ್ತು. ಅದೆಲ್ಲ ನಿಭಾಯಿಸ್ಕೊಂಡು ಪಕ್ಕದವರೆಲ್ಲ ಓಡ್ ಬರ್ತಿದ್ರು, ಆನೆ ಬಂತಂತ ಒಂದ್ ಹೇಳಿದ್ರೆ ಕೂ ಅಂತ ಮಾಡಿದ್ರೆ. ಅವಾಗ ಫೋನ್ ಎಲ್ಲ ಇರ್ಲಿಲ್ಲ, ಪಕ್ಕದವರೆಲ್ಲ ಬಂದು ಓಡಿಸ್ತಿದ್ರು ಆನೆ. ಅಂದ್ರೆ ನಮ್ ಜೋಡ ತಾಲೂಕಿನಲ್ಲಿ ಬಹಳ ಆನೆ ಕಾಟ ಇತ್ತು ಮೊದ್ಲು, ಈಗ ಅಷ್ಟಿಲ್ಲ. ಅವಾಗ ಮನೆ ಇರ್ಲಿಲ್ಲ, ಒಂದು ಚಪ್ಪರದಲ್ಲಿ ಅಥವಾ ಒಂದು ಇದ್ರೊಳಗೆ ಇದ್ರು. ಇಮೇಲ ಈಗ ಭಾರಿ ಚಂದ ಮನೆ ಕಟ್ಟ್ಯಾರ, ಎಲ್ಲಾರು ನೋಡಬೇಕು ಅನ್ಸುತ್ತೆ ಅಂತಾರೆ. ಬರ್ತಾರ ನೆಂಟ್ರಿಷ್ಟ್ರೆಲ್ಲ, ಈಗ ಯಾರು ಅವಾಗ ಬರ್ದೇ ಇದ್ರು ಈಗ ಬರ್ತಾರೆ, ಎಲ್ಲರೂ ಬರ್ತಾರೆ. ಮಗಳ ಸಂಬಂಧ ಆ ಕಡೆ ಕೊಟ್ಟಿವಿ, ಅವರೆಲ್ಲಾನು ಬರ್ತಾರೆ ನೋಡ್ಲಿಕ್ಕೆ ಅಂತ ಹೇಳಲ್ಲ, ಉಳಿತಾರೆ 4 ದಿವಸ. ಸಂಬಂಧಿಕರಲ್ಲ, ತಾಯಿಮನೆಯವರೆಲ್ಲ ಹೆಲ್ಪ್ ಮಾಡಿದಾರೆ ಹಂಗೆ. ಆದ್ರೆ ಬಹಳ ಹೆಲ್ಪ್ ಮಾಡ್ಲಿಕ್ಕೆ ಅಷ್ಟೆಲ್ಲ ಯಾರ ಹತ್ರ ಕೊಡುದಿಲ್ಲ, ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ, ಸಣ್ಣ ಪುಟ್ಟ ಹೆಲ್ಪ್ ಮಾಡಿ. ತೆಂಗಿನಕಾಯಿ ಇರ್ತಾ ಇರ್ಲಿಲ್ಲ ನಮ್ಗೆ, ಅದೆಲ್ಲ ಇವರೆಲ್ಲಾನು ಕೊಡ್ತಿದ್ರು, ಅವರು ಕೊಡ್ತಿದ್ರು. ನೀವು ಅವ್ರಿಗೆ ಸಹಾಯ ಮಾಡ್ತೀರಾ ಈಗ? ಇಲ್ಲ, ಅವರಷ್ಟೇ ಕೆಲರು ಆರಾಮಿದ್ದಾರೆ ಈಗ. ನೀವು ಕೇಳಿದ್ರ ಮೇಲೆ ಸಹಾಯ ಮಾಡಿದ್ರು ಅಥವಾ ಮುಂಚೆನೆ ಮಾಡ್ಬಿಟ್ರು? ಇಲ್ಲ, ಅವರೆಲ್ಲ ಮೊದ್ಲಿಂದಾನೆ ನನ್ನ ಕೈ ಬಿಡ್ಲಿಲ್ಲ, ಹೆಲ್ಪ್ ಮಾಡಿದ್ದಾರೆ. ಅಣ್ಣ ತಮ್ಮ ಎಲ್ಲ ಇದ್ರು, ತಂದೆಯವರಿದ್ರು. ನನ್ನ ದೊಡ್ಡ ಮಗಳಿಗೆ 7ನೇ ಕ್ಲಾಸ್ ತನಕ ತಾಯಿ ಮನೆಯಲ್ಲೇ ಬಿಟ್ಟಿದ್ದೆ, ಅಲ್ಲಿ ಒಳ್ಳೆ ಶಿಕ್ಷಣ ಸಿಕ್ತು ಅವಳಿಗೆ. ಆಮೇಲೆ ನಾವು ಓದಿಸಿದ್ದು, ಆಮೇಲೆ ಡಿಪ್ಲೊಮಾ ಓದಿಸ್ಕೊಂಡು 1-2 ವರ್ಷ ಜಾಬ್ ಮಾಡಿದ್ಲು. ಆಮೇಲೆ ಇಂಜಿನಿಯರಿಂಗ್ ಮದುವೆ ಮಾಡಿಕೊಟ್ಟು ಅವರೀಗ ಫಾರಿನ್ ಅಲ್ಲಿದ್ದಾರೆ. ಮಕ್ಕಳು ಸುಖವಾಗಿದ್ರೆ ಸಾಕು, ಆರಾಮಿದ್ದಾರೆ ಇಬ್ರು. ಇವಳು ಮನೆಯಿಂದಾನೆ ದುಡಿತಾಳೆ, ಏನು ಕಷ್ಟ ಇಲ್ಲ. ದುಡಿತಾಳೆ ಅಂದ್ರೆ ಅವ್ರಿಗೆ ದುಡ್ಡು ಬರುತ್ತಾ? ಹೌದು, 1 ತಿಂಗಳ ಇಂತಿಷ್ಟು ಅವ್ರ ಹತ್ರ ತಗೊಳ್ಳೋದು ಅದು ಯೋಗ ಕ್ಲಾಸ್. ನೀವು ಮಾಡ್ತೀರಿ ಯೋಗ? ಸ್ವಲ್ಪ ಸರ್, ಬಹಳ ಆಗೋದಿಲ್ಲ, ಪುರ್ಸತ್ ಆಗುದಿಲ್ಲ. ದನ ಎಲ್ಲ ಇದೆ ನಮ್ದು, ಬೆಳಿಗ್ಗೆ ದಾಲೆಲ್ಲ ತೆಗಿಬೇಕಾಗ್ತದೆ, ಅಷ್ಟೆಲ್ಲ ಟೈಮ್ ಸಿಗುದಿಲ್ಲ, ಒಂದ್ 1/2 ಗಂಟೆನೂ ಆಗುದಿಲ್ಲ ಅಷ್ಟು. ಏನೇನ್ ಮಾಡಬೇಕು ಬೇಸಿಕ್ ಹೇಳ್ಕೊಡ್ತಾರ? ಅವಳದಿಲ್ಲ, ಫುಲ್ ಇದೆ ಅಷ್ಟಂಗ ಯೋಗ. ನಂದಿಲ್ಲ, 15 ನಿಮಿಷ ಸೂರ್ಯ ನಮಸ್ಕಾರ, ಒಂದ್ ಸ್ವಲ್ಪ ಪ್ರಾಣಾಯಾಮ, ಏನು ಸ್ವಲ್ಪ ಸ್ವಲ್ಪ ಒಂದ್ 10-10 ನಿಮಿಷ ಅಷ್ಟೇ. ಮತ್ ದನ ಚಾಕ್ರಿ ಎಲ್ಲ ನಾವೇ ಮಾಡ್ಬೇಕಲ್ಲ, ಅದಕ್ಕೆಲ್ಲ ಆಳ ಹಚ್ಚುದಿಲ್ಲ. ಏನದು ದನ ಚಾಕ್ರಿ ಮಾಡೋದು? ಹಾಲಿನ ದನ ಇದೆ, ಜರ್ಸಿ ಇದೆ, ಹಾಲು ತೆಗೆಯುವುದು, ಸಗಣಿ ತೆಗೆಯುವುದು, ಇಬ್ರು ಸೇರಿ ನಮ್ಮನೆಯವರು ಬರ್ತಾರೆ. ಮತ್ ಹುಲ್ಲೆಲ್ಲ ಅವರೇ ತಗೊಂಡ್ ಬರ್ತಾರೆ ತೋಟದಿಂದ. ಮತ್ ಹಾಲು ಒಂದ್ ಸ್ವಲ್ಪ ಮನೆ ಹತ್ರ ಪಕ್ಕದ ಮನೇಲಿ ಯಾರ ಮನೇಲಿ ಹಾಲಿಲ್ಲ ಅವ್ರಿಗೆ ಕೊಟ್ಟು ಬರೋದಿದೆ, 40 ರೂಪಾಯಿ ಲೀಟ್ರು. ಉಳಿದಿದ್ದು ನಾವು ಮನೇಲೆ ಯೂಸ್ ಮಾಡ್ತೇವೆ, ತುಪ್ಪ ಮಾರ್ತೇವೆ. ಆಮೇಲೆ ಮನೆಗಾಗಿ ಉಳಿದಿದ್ದನ್ನು ಮಾರ್ತೇವೆ, 600 ರೂಪಾಯಿ ತುಪ್ಪ, ಪ್ಯೂರ್ ಆಕಳ ತುಪ್ಪ. ಗೌಂಟಿ ದನ ಇದೆ ನಮ್ದು, 600 ರೂಪಾಯಿ. ಜರ್ಸಿದು ತುಪ್ಪ ಮಾಡ್ತೀರಿ? ಮಿಕ್ಸ್ ಇರ್ತದೆ ಅದು. ನಿಮ್ಮ ತುಪ್ಪಕ್ಕೂ ಬೇರೆ ತುಪ್ಪಕ್ಕೂ ಏನು ವ್ಯತ್ಯಾಸ ಇದೆ? ವ್ಯತ್ಯಾಸ ಇರಬಹುದು, ಗೊತ್ತಿಲ್ಲ ನನಗಷ್ಟು. ಅಂದ್ರೆ ಜನ ಬಾರಿ ಕೇಳ್ಕೊಂಡು ತಗೊಂಡೋಗ್ತಾರೆ, ಇದೆಯಾ ಇದೆಯಾ ಅಂತೇಳಿ. ಅವ್ರು ಕೇಳಿದಷ್ಟು ನನ್ನ ಹತ್ರ ಕೊಡ್ಲಿಕ್ಕೆ ಆಗುದಿಲ್ಲ, 1/2 ಕೆಜಿ 1 ಕೆಜಿ 2 ಕೆಜಿ ತನಕ ತಗೊಂಡೋಗ್ತಾರೆ. ನಿಮ್ಮ ಅಪ್ಪ ಅವ್ವ ನೀವು ಸಣ್ಣವರಿದ್ದಾಗ ತುಪ್ಪ ಕಷ್ಟಾಗ ಇಡೀ ಓಣಿ ತುಂಬ ಘಮ ಘಮ ಘಮ ಅಂತ, ಈಗ ಹಂಗ ಅನ್ನತ್ತ? ಈಗ ಹಂಗಾನೆ ನಾನು ಮಾಡೋದ್ ಹಂಗೆ ಇರ್ತದೆ. ಮಂದಿ ತಗೊಂಡೋಗ್ತಾರೆ ಚಲೋ ಇದೆ ಅಂತೇಳಿ, ಘಮ ಘಮನೆ ಇರ್ತದೆ. ನಾವು ಬೇರೆಯವ್ರ ತರ ಏನೇನೋ ಜೀರಿಗೆ ಎಲ್ಲ ಹಾಕ್ತಾರಂತ, ನಾವು ಹಾಕುದಿಲ್ಲ ಅದೆಲ್ಲ. ಸ್ವಲ್ಪ ಎಲೆ ಅಡಿಕೆ ತಿಂತಾರಲ್ಲ, ಎಲೆ ಕಟ್ ಮಾಡಿ ಒಂಚೂರು ಹಾಕ್ತೇವೆ ಅಷ್ಟೇ. ಘಮ ಘಮ ಅನ್ನತ್ತ? ಅದೇ ನಮ್ ತಿಳಿದ ಮಟ್ಟಿಗೆ ಅನಿಸ್ತದೆ ಅಂತ, ಗೊತ್ತಿಲ್ಲ ತಿಂದವರಿಗೆ. ಬಾಜು ಮನೆಯವ್ರು ಹೇಳ್ಬೇಕು ಅದನ್ನ. ಹಿಂಗ ಹತ್ರ ಹತ್ರ ಮನೆ ಇಲ್ಲ ಈ ಊರಲ್ಲಿ, ನೀವು ಎಲ್ಲಿ ನೋಡಿದ್ರು ಪಕ್ಕ ಪಕ್ಕ ಮನೆ ಇಲ್ಲ, 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರ. ಅವ್ರು ಹಂಗೆ ಧೈರ್ಯದಿಂದ ಮನೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅಷ್ಟು ಚಂದ ಮನೆ ಕಟ್ಟಲಿಕ್ಕೆ ಹೇಗೆ ಸಾಧ್ಯ ಆಯ್ತು, ಏನ್ ಮಾಡಿದ್ರಿ? ನಾವು ಲೋನ್ ಮಾಡ್ಕೊಂಡು ಕೊಟ್ಟಿದ್ದು. ಅಂದ್ರೆ ನಮಗ್ ಇಷ್ಟೆಲ್ಲ ಕಷ್ಟ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೇವೆ, ಉಳಿಲಿಕ್ಕೆ ಒಂದ್ ಮನೆ ಬೇಕಲ್ಲ. ಮಕ್ಕಳಿಗೆ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇದೆ, ಅವ್ರೇನ್ ಮಾರ್ಕೊಂಡು ಹೋಗುದಿಲ್ಲ ನಮ್ ತಿಳಿದ ಮಟ್ಟಿಗೆ. ಹ, ಆಮೇಲೆ ಗೊತ್ತಿಲ್ಲ ಈ ತರ ಮನೆ ಕಟ್ಟುವ ಅಂತೇಳಾಯ್ತು. ಮನೆ ಉಳ್ಕೊಳ್ಳಿಕ್ ಬೇಕಲ್ಲ ನಮ್ಗೆ. ನಿಮ್ಮ ಮಕ್ಕಳು ಸಣ್ಣವರಿದ್ದಾಗ ಗಿಡಕ್ಕೆ ಜೋಕಾಲಿ ಕಟ್ಟಿ ಎಲ್ಲ ಆಗಿದೆ, ಹಂಗೆ ತೊಟ್ಲ ಅಲ್ಲೇ ಕಟ್ಟಿ ಹಿಂಗೆಲ್ಲ ಮಾಡಿದ್ರು. ಆ ಜೀವನವನ್ನು ನೋಡಿದಿರಿ, ಈ ಜೀವನವನ್ನು ನೋಡಿದಿರಿ, ಹೇಗೆ ಏನನ್ಸುತ್ತೆ ಜೀವನ ಅಂದ್ರೆ? ಏನನ್ಸುತ್ತೆ ಅಂದ್ರೆ ಅವಾಗ ಏನು ದುಡಿಯುದು ತಿನ್ನೋದು ಅದಷ್ಟೇ ಗೊತ್ತಿತ್ತು. ಈಗಲೇ ಒಂಥರ ಜಂಜಾಟ ಅನಿಸ್ತಾ ಇದೆ. ಯಾಕೆ ಅದು ಗೊತ್ತಿಲ್ಲ, ನನ್ಗೆ ಹೇಳಕ್ ಬರಲ್ಲ ಅದು. ಯಾಕಂದ್ರೆ ಮುಂಚೆ ಸಣ್ಣವರಿದ್ದಾಗ ಆ ಚಿಂತೆ ತಂದೆ ತಾಯಿಗಳಿಗಿರುತ್ತೆ, ನಮಗಿರಲ್ಲ, ಅದಕ್ಕೆ ಖುಷಿ ಇರುತ್ತೆ. ಆ ಚಿಂತೆ ಇವತ್ ನಮಗಿರುತ್ತೆ. ಇರ್ಬಹುದು. ಜೋಡ ತಾಲೂಕಲ್ಲಿ ಏನಾಗಿದೆ ಅಂದ್ರೆ ನೋಡಿ, ನಮ್ ಅದ್ ನಾನು ಹೇಳಲೇಬೇಕು, ಡಿಪಾರ್ಟ್ಮೆಂಟ್ ಮುಟ್ಲೇಬೇಕು. ಅದು ನೀವು ಮುಟ್ಸ್ತೀರಾ ಬಿಡ್ತೀರಾ ಗೊತ್ತಿಲ್ಲ. ಒಂದ್ ಗುಟ್ಟ ಕಡಿಲಿ ಕೊಡುದಿಲ್ಲ ನಮ್ಗೆ. ನಾವ್ ಕೃಷಿಕರು, ಒಂದ್ ಬೇಲಿ ಮಾಡ್ಕೊಳ್ಬೇಕು. ಐಬೆಕ್ಸ್ ಬೇಲಿ ಯಾವಾಗ್ಲೂ ಏನ್ ಸರಿ ಇರುದಿಲ್ಲ, ಅದಕ್ಕಾದ್ರೂ ಒಂದ್ ಗುಟ್ಟ ಬೇಕು. ಅದ್ ತೆಗಿಲಿ ಕೊಡುದಿಲ್ಲ. ನಾವ್ ಹೊರಗ್ ಹೋದ್ರೆ ಅಂದ್ರೆ ಗ್ಯಾಡ್ ಫಾರೆಸ್ಟ್ ಬಂದ್ಬಿಡ್ತಾರೆ. ಅದು ಎಲ್ಲ ಸಮಸ್ಯೆನೆ ನಮ್ಗ್ ರೈತರಿಗೆ. ಅದು ಇಲ್ಲೇ ಜಾಸ್ತಿ ಇದೆಯೋ ಬೇರೆ ಕಡೆನೂ ಇದೆಯೋ ಗೊತ್ತಿಲ್ಲ. ಅದಕ್ಕೆಲ್ಲ ಅವರು ಡಿಪಾರ್ಟ್ಮೆಂಟ್ನವ್ರು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಬೇಕು. ಅಂದ್ರೆ ಅವರು ಒಂದು ಈ ಕಾಡಿಂದ ಏನು ಬರದೇ ಇದ್ದಂಗೆ ಬೇಲಿ ಮಾಡಿಕೊಟ್ರೆ ನಮ್ಗೆ ರೈತರಿಗೆ ಭಾಳ ಒಳ್ಳೇದಾಗ್ತಿತ್ತು. ಇದು ಒಂದು ನೀವು ಅವರಿಗೆ ಇದು ಮಾಡಿದ್ರು ಒಡ್ಡಿಲ್ಲ ಡಿಪಾರ್ಟ್ಮೆಂಟ್ನವರಿಗೆ. ಈಗ ಒಂದು ಐಡಿಯಾ ಹೇಳ್ತೀನಿ ನಿಮಗೆ. ಒಂದು ಬಿದಿರಿನ ಕಂದು ತಂದು ಒಂದು ಮೂಲೆಯಲ್ಲಿ ಹಾಕಿದ್ರೆ ಅದು ನೂರಾರು ಬಿದಿರನ್ನು ಕೊಡುತ್ತೆ. ಅದನ್ನ ಬಳಸ್ಕೋಬಹುದಲ್ಲ? ಅಲ್ಲ, ಅದು ಬಳಸಬಹುದು. ಹಂಗ ಅಷ್ಟೆಲ್ಲ ಸಾಕಾಗುದಿಲ್ಲ ನಮ್ಗೆ. ಎರಡು ಕಂದ ಹಾಕ್ರಿ, ಮೂರು ಕಂದ ಹಾಕ್ರಿ, ಮೂಲೆಯಲ್ಲಿ ಇರುತ್ತೆ. ಅಲ್ಲ, ನೀವು ಇದು ಹೇಳ್ತೀರ ಅಂತ ಅಂದಾಜ್ ಮಾಡಿದ್ದೆ ನಾವು. ಯಾಕಂದ್ರೆ ಪರಿಸರ ನಾವೆಲ್ಲರೂ ಹಿಂಗೆ ಮಾಡ್ಕೊಂತ ಹೋಗಿ ಅಂದ್ರೆ. ಅಲ್ಲ, ಅದು ಹೌದು, ಅದಕ್ಕೆ ಒಪ್ಪಿಗೆ ಇದೆ. ಆದ್ರೆ ಸ್ವಲ್ಪ ನಮಗೂ ರೈತರಿಗೆ ಒಂದು ಕಟ್ಟಿಗೆ ಯಾರು ತರಬೇಕಲ್ಲ ಕಾಡಿಂದ. ಕಟ್ಟಿಗೆ ತರ್ಲಿಕ್ಕೆ ಹೋದ್ರು ದಂಡ ಹಾಕ್ತಾರೆ. ನಮ್ಮಲ್ಲಿ ಸಾಧ್ಯತೆಗಳನ್ನ ನಾವು ಮಾಡಿಕೊಂಡು ಆ ನಂತರ ಕೊಂಡ್ಕೊಳ್ಳಕ್ಕೂ ಕೂಡ ಅವಕಾಶ ಇರುತ್ತೆ. ಅಲ್ಲ, ಇರ್ತದೆ, ಹೌದು. ಆದ್ರೆ ಸ್ವಲ್ಪ ನಮ್ಗೆ ರೈತರಿಗೆ ಏನಾರು ಒಂದು ಬಡಗಿ ಬೇಕು ಅಂದ್ರೆ ಹೊರಗೆ ಹೋದ್ರೆ ಕಡಿಬೇಡ್ರಿ, ನೀವು ಕಡಿಬೇಡ್ರಿ. ನಾವು ಹಚ್ಕೊಂಡಿದ್ದೇವೆ, ಮತ್ ಬೇಲಿ ಪಕ್ಕ ಗಿಡ ಹಚ್ಕೊಂಡು ಅದನ್ನು ತೆಗಿತೇವೆ ನಾವು. ಈಗ ನಮ್ಕಿಂತ ತೋಟ ಇಲ್ದೆ ಇದ್ದವ್ರು ಇದಾರೆ ಇಲ್ಲಿ, ಅವರಾದ್ರೂ ಕಟ್ಟಿಗೆ ತರ್ಬೇಕಲ್ಲ. ನಮ್ ಕೆಲ್ಸಕ್ ಬರೋರವ್ರು ಅವ್ರಿಗಾರು ಕಟ್ಟಿಗೆ ಬೇಕು. ಎಲ್ರು ಏನ್ ಗ್ಯಾಸೇ ಯೂಸ್ ಮಾಡೋದಿಲ್ಲ ಒಲೆ ಉರ್ಸ್ಲಿಕ್ಕೆ, ನೀರ್ ಕಾಸ್ಲಿಕ್. ಅವ್ರು ಹೋದ್ರು ಪಾಪ ಅವ್ರಿಗೆ ಬೈತಾರೆ ಇವ್ರು ಡಿಪಾರ್ಟ್ಮೆಂಟ್ನವ್ರು, ಕಟ್ಟಿಗೆ ತಗೊಂಡೋಗ್ಬೇಡಿ ನಮ್ದು. ಏನ್ ಮಾಡ್ಬೇಕು ಅವರು? ಇವತ್ತಿನ ರೈತರ ಬದುಕು ಹೇಗಿದೆ ಅನ್ಸುತ್ತೆ ನಿಮ್ಗೆ? ರೈತರ ಬದುಕು ದುಡ್ಕೊಂಡು ಮಾಡ್ಕೊಂಡವ್ರಿಗೆ ಆರಾಮಿದೆ, ಕಷ್ಟ ಇದ್ರು ಆರಾಮಿದ್ದಾರೆ. ದುಡ್ಕೊಳ್ಳೇ ಇಲ್ಲ ಹಂಗೆ ಇದ್ದವ್ರು ಹಂಗೆ ಇದ್ದಾರೆ, ಇಲ್ಲೂ ಇದ್ದಾರೆ. ಅವ್ರು ಇನ್ನು ಕೆಲ್ಸಕ್ಕೆ ಹೋಗ್ತಾನೆ ಇದ್ದಾರೆ, ಅವ್ರದ್ದು ಜಮೀನು ಹಂಗೆ ಇದೆ. ಅಂದ್ರೆ ಶ್ರಮ ಹಾಕುದಷ್ಟೇ ಅಲ್ಲ, ಬುದ್ಧಿನೂ ಹಾಕ್ಬೇಕು. ಬುದ್ಧಿನೂ ಹಾಕ್ಬೇಕು, ಶ್ರಮನೂ ಬೇಕು, ಬುದ್ಧಿನೂ ಬೇಕು. ಇದ್ ನನ್ನ ಹತ್ರ ಆಗುದಿಲ್ಲ, ಈಗ ಪಗಾರ ಜಾಸ್ತಿ ಆಗಿದಲ್ಲ, ಕೆಲ್ಸಕ್ ಹೋದ್ರೆ ದುಡ್ಡು ಆಗ್ತದೆ ಅಂತ ಹೋದ್ರೆ ಇದು ಹಂಗೆ ಇರ್ತದೆ. ಅದು ಕೆಲ್ಸಕ್ ಹೋಗಿನೂ ಇದು ಒಂದ್ ಎರಡ್ ದಿವಸ, ವಾರದಲ್ಲಿ ಒಂದ್ ಎರಡ್ ದಿವಸ ಮನೆ ಮಾಡ್ಕೊಂಡ್ರೆ ಅವರು ಆ ಜಮೀನು ಆಗ್ತದೆ. ಸ್ವಸಹಾಯ ಸಂಘದ ಏನ್ ಸಹಾಯ ಆಯ್ತಾ ನಿಮ್ಗೆ? ಭಾಳ ತಗೊಂಡಿದ್ದೇನೆ ನಾನು, ಸಣ್ಣ ಪುಟ್ಟ ಕೆಲ್ಸಕ್ಕೆ, ತೋಟದ ಕೆಲ್ಸಕ್ಕೆ ತಗೊಂಡಿದ್ದೇನೆ. ಮಗಳ ಮದ್ವೆ ಸಂಬಂಧದಲ್ಲಿ ಆವಾಗ ತಗೊಂಡಿದ್ದೇನೆ, ಮತ್ ಓದ್ಸ್ಬೇಕಾದ್ರೂ ತಗೊಂಡಿದ್ದೇನೆ ಸ್ವಲ್ಪ ಸ್ವಲ್ಪ. ಮನೆ ಕಟ್ಟಲಿಕ್ಕೆ ಏನ್ ತಗೊಂಡಿಲ್ಲ, ಸಾಕಾಗುದಿಲ್ಲ ನಮ್ಗೆ ಅಂತೇಳಿ. ಆದ್ರೂ ಮತ್ ಲಾಸ್ಟ್ ಯಾರಿಗೋ ದುಡ್ಡು ಕೊಡೋದಿತ್ತು, ಈಗ ನಂದು 1 ಲಕ್ಷ ಸಾಲ ಇದೆ ಅಲ್ಲಿ, ಬಡ್ಡಿನೂ ಕಟ್ಟಲಿಲ್ಲ ಇನ್ನು. ಸಾಲ ಇರ್ಬೇಕು, ಸಾಲ ಇದೆ ಫುಲ್ ಈಗ. ಒಳ್ಳೇದು ವಿಮಲಾ ಅವರೇ. ಒಬ್ಬ ಬಡತನದಿಂದ ಕೂಡ ನಾವು ಬದುಕನ್ನ ಕಟ್ಕೋಬೇಕಾದ್ರೆ ಅನೇಕ ಕಷ್ಟದ ದಾರಿಗಳನ್ನು ತುಳಿಬೇಕಾಗುತ್ತೆ. ಈ ನಿಟ್ಟಿನೊಳಗೆ ನೀವು ಅನೇಕ ರೈತ ಮಹಿಳೆಯರಿಗೆ ಮಾದರಿಯಾಗಿದ್ದೀರಿ. ನಿಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳೆಯರ ಕಾರ್ಯಕ್ರಮ. ಪ್ರಗತಿಪರ ರೈತ ಮಹಿಳೆ ಜೊಯ್ಡಾ ಪಟೋಲಿಯ ವಿಮಲಾಕ್ಷಿ ಭಾಸ್ಕರ್ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಿಗೆ. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परंतु सभी डाले हैं. सब नहीं, आज भी लाखों

ಜಲಕಳೆಯ ಮೊಗ್ಗು ಚಿಗುರೆಲೆಗಳನ್ನು ತಿನ್ನುತ್ತಾ ಕಾಂಡದಲ್ಲಿ ಮೊಟ್ಟೆಗಳನ್ನು ಒಂದೊಂದಾಗಿ ಇಡುತ್ತವೆ. 10 ದಿನಗಳ ಕಾವಿನಿಂದ ಹೊರಬರುವ ಗಸಗಸೆ ಕಾಳಿನಷ್ಟು ಗಾತ್ರವಿರುವ ಮೊದಲ ಹಂತದ ಮರಿಹುಳುಗಳು ಸಸ್ಯದ ಚಿಗುರನ್ನು ಮತ್ತು ಎಲೆಯನ್ನು ತಿಂದರೆ ಬೆಳೆದ ಹುಳುಗಳು ಕಾಂಡದಲ್ಲಿ ಸುರಂಗವನ್ನು ಕೊರೆದು ತಿನ್ನುವುದರಿಂದ ಮೊದಲು ಎಲೆಗಳು ಹಳದಿಯಾಗಿ ನಂತರ ಕಂದು ಬಣ್ಣಕ್ಕೆ ತಿರುಗಿ ಬೇರು ಕೊಳೆತು ಕಳೆಯು ನೀರಿನಲ್ಲಿ ಮುಳುಗುತ್ತದೆ. 4 ವಾರಗಳ ಕಾಲ ಬೆಳೆದಂತಹ ಮರಿಹುಳುಗಳು ನೀರಿನ ಮಟ್ಟಕ್ಕೆ ಸಮೀಪದಲ್ಲಿರುವ ಎಲೆಗಳಲ್ಲಿ ಕೋಶಾವಸ್ಥೆಗೆ ಹೋಗ್ತವೆ. 15 ದಿವಸಗಳ ನಂತರ ಪ್ರೌಢದಮಿಯು ಹೊರಬಂದು ಸುಮಾರು 200 ದಿವಸಗಳ ಕಾಲ ಜೀವಿತಾವಧಿಯಲ್ಲಿ ಕಳೆಯನೆಯನ್ನು ಭಕ್ಷಿಸುತ್ತಾ 40-50 ಮೊಟ್ಟೆಗಳನ್ನಿಟ್ಟು ಜೀವನ ಚಕ್ರವನ್ನು ಪೂರೈಸುತ್ತದೆ. ದುಂಬಿಯ ಬೆಳವಣಿಗೆ ಹಾಗೂ ಅಭಿವೃದ್ಧಿಯು 23-34 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಳೆಯಲ್ಲಿರುವಂತಹ ಸಾರಜನಕದ ಪ್ರಮಾಣ ಶೇಕಡಾ 1.2-1.8 ಹೆಚ್ಚಾಗುತ್ತದೆ. ಚಿಗುರು ಎಲೆಗಳಲ್ಲಿ ಸಾರಜನಕದ ಅಂಶ ಹೆಚ್ಚಾಗಿದ್ದು ದುಂಬಿಯು ಈ ಭಾಗಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಕಳೆಯ ವೃದ್ಧಿ ಕುಂಠಿತವಾಗಿ ಬೇಗನೆ ನಾಶವಾಗುತ್ತದೆ. ಹೀಗೆ ಕಳೆಯನ್ನು 12-18 ತಿಂಗಳಲ್ಲಿ ಸಂಪೂರ್ಣವಾಗಿ ನಿಯಂತ್ರಿಸಬಹುದು. ದುಂಬಿಗಳ ಸಂಖ್ಯೆ ಅಥವಾ ಬಿಡುಗಡೆ ಮಾಡುವ ಸ್ಥಳಗಳ ಸಂಖ್ಯೆಗೆ ಹೆಚ್ಚಿಸಿದಲ್ಲಿ 6-12 ತಿಂಗಳಲ್ಲಿ ಹತೋಟಿ ಮಾಡಬಹುದು. ಒಮ್ಮೆ ಕಳೆನಾಶವಾದ ಮೇಲೆ ಅಳಿದುಳಿದ ಕಳೆ ಸಸ್ಯಗಳನ್ನು ಆಶ್ರಯಿಸದೆ ದುಂಬಿಯು ತಾನು ಉಳಿದು ಕಳೆಯೊಂದಿಗೆ ಬೆಳೆಯುವುದರಿಂದ ಕಳೆಯನ್ನು ನಿರಂತರವಾಗಿ ನಿಗ್ರಹಿಸುವ ನೈಸರ್ಗಿಕ ಕ್ರಿಯೆಯಾಗಿರುತ್ತದೆ. ಜೈವಿಕ ಕೀಟನಾಶಕಗಳಿಂದ ಯಶಸ್ವಿಯಾಗಿ ನಿರ್ವಹಿಸಿದ ಉದಾಹರಣೆಗಳು ಸಾಕಷ್ಟಿದ್ದು ದಾರಿಯಲ್ಲಿ ನೈಸರ್ಗಿಕ ಶತ್ರುವಿನ ಬಳಕೆಯಿಂದ ಜಲಕಳೆಯ ನಿರ್ವಹಣೆ ಮತ್ತೊಂದು ಮೈಲುಗಲ್ಲು ಅಂತ ಹೇಳಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನೆರೆಹೊರೆಯವರಿಗೆ, ಸಮೀಪದ ಬಂಧುಗಳಿಗೆ ಅಕ್ಷರ ಕಲಿಸಿರಿ, ಅವರನ್ನು ವಿದ್ಯಾವಂತರನ್ನಾಗಿ ತಯಾರು ಮಾಡಿರಿ. ಇದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಾತು. ಮಗುವಿನ ಮುಗ್ಧತೆ ಹಿರಿಯರಲ್ಲೂ ಉಳಿದರೆ ಜಗತ್ತೇ ಸುಂದರ ಎನಿಸುವುದು. ಇದು ವಿಲಿಯಂ ಶೇಕ್ಸ್ಪಿಯರ್ ಅವರ ನುಡಿ. ಆಕಾಶವಾಣಿ ಕಾರವಾರ, ಸಮಯ 7:31. ಕೇಳುಗರೆ, ಈ ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಡಾಕ್ಟರ್ ಬಸವರಾಜ್ ಕಲ್ಗುಡಿ. ಇನ್ನು 9:15 ಜನಪದ ನಮ್ಮ ಸಾಂಸ್ಕೃತಿಕ ಪರಂಪರೆ, ಈ ವಿಷಯವಾಗಿ ಮಾತನಾಡುತ್ತಾರೆ ಮಲ್ಲಯ್ಯ ಸ್ವಾಮಿ ತೋಟಗಂಟಿ. 10 ಗಂಟೆಗೆ ಜನಪದ ಸಂಗೀತ, ಎಚ್ಎಸ್ ಸಿದ್ದಗಂಗಪ್ಪ ಅವರಿಂದ ಗೊರವರ ಪದಗಳನ್ನು ಕೇಳುತ್ತೀರಿ. ಆನಂತರ ಡಾಕ್ಟರ್ ಬಿಎಸ್ ಸ್ವಾಮಿ ಅವರಿಂದ ಜನಪದ ಉಪಕಥೆಗಳನ್ನು ಕೇಳಲಿದ್ದೀರಿ. ನಿರ್ಮಾಣ ರಮಾ ಹಿರೇಮಠ್, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಡಾ ಶ್ರೀರಾಮ್ ಇಟ್ಟಣ್ಣನವರ್,